ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬಿಳಿ ರಾಗಿಯಲ್ಲಿರುವ ಪೋಷಕಾಂಶಗಳು ಮತ್ತು ಬಳಕೆಯಿಂದ ಆರೋಗ್ಯಕ್ಕೆ ಇರುವ ಪ್ರಯೋಜನಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಸರಸ್ವತಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. ಇದೀಗ ಕೇಳಿ, ಬಿಳಿ ರಾಗಿಯಲ್ಲಿರುವ ಪೋಷಕಾಂಶಗಳು ಮತ್ತು ಬಳಕೆಯಿಂದ ಆರೋಗ್ಯಕ್ಕೆ ಇರುವ ಪ್ರಯೋಜನಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಎಂ ಸರಸ್ವತಿ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಬಿಳಿ ರಾಗಿಯಲ್ಲಿ ಇರುವ ಪೋಷಕಾಂಶಗಳು ಮತ್ತು ಬಿಳಿ ರಾಗಿ ಬಳಕೆಯಿಂದ ಆರೋಗ್ಯಕ್ಕೆ ಇರತಕ್ಕಂಥ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಸರಸ್ವತಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ಬಿಳಿ ರಾಗಿಯಲ್ಲಿ ಇರುವ ಪೋಷಕಾಂಶಗಳು ಮತ್ತು ಬಳಕೆಯಿಂದ ಆರೋಗ್ಯದ ಮೇಲೆ ಏನೆಲ್ಲ ಒಂದು ಒಳ್ಳೆಯ ಒಂದು ಪರಿಣಾಮಗಳು ಬೀರುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ. ಮೇಡಮ್, ಇವತ್ತು ಬಿಳಿ ರಾಗಿ ಈ ಒಂದು ಬೆಳೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಿಳಿ ರಾಗಿ ಅನ್ನುವಂಥದ್ದು ಈಗ ನಮ್ಮ ಸಿರಿಧಾನ್ಯಗಳಲ್ಲಿ ಹೇಗೆ ನಮ್ಮ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಗುರುಸೋದೆ ಕಷ್ಟ ಆಗಿದೆಯಲ್ಲ, ಆತರ ಈಗ ನಮ್ಮಲ್ಲಿ ಇನ್ನೂ ಜನಗಳಿಗೆ ಸಿರಿಧಾನ್ಯಗಳ ಬಗ್ಗೆನೇ ಸಾಕಷ್ಟು ತಿಳುವಳಿಕೆ ಬೇಕಾಗಿದೆ. ಯಾಕೆಂದ್ರೆ ನಮ್ಮಲ್ಲಿ ರಾಗಿ ಬಳಕೆ ಜಾಸ್ತಿ, ಜೋಳ ಬಳಕೆ ಜಾಸ್ತಿ. ಬಿಟ್ರೆ ಇನ್ನ ನವಣೆ ಒಂದು ಅಲ್ಪ ಸ್ವಲ್ಪ ಜನರು ಹಿಂದಿನ ಕಾಲದಿಂದ ಉಪಯೋಗಿಸಿರೋರು ಅದನ್ನ ನೋಡಿದ ತಕ್ಷಣ ಅದನ್ನ ಗುರುತಿಡಿತಾರೆ ಸರ್. ಈ ಬೇರೆ ನಾವು ಏನೇನು ಸಿರಿಧಾನ್ಯಗಳು, ನಾವು ಏನು ಸಾಮೆ ಇರ್ಬೋದು, ಆರ್ಕ, ಊದಲ ಕೊರ್ಲೆ, ಇವನ್ನೆಲ್ಲ ನಾವು ಅವ್ರ ಮುಂದಿಟ್ಟಾಗ ಬಹಳ ಕಷ್ಟ ಆಗುತ್ತೆ ಸರ್. ಅದನ್ನು ಅವ್ರಿಗೆ ಯಾವ ಸಿರಿಧಾನ್ಯ ಅಂತೇಳಿ ಅವ್ರಿಗೆ ಗುರುತಿಸೋಕೆ ಆಗ್ತಾ ಇಲ್ಲ. ಅಂತ ಒಂದು ಯುಗದಲ್ಲಿ ನಾವೀಗಿದ್ದೇವೆ. ಯಾಕೆ ಅಂದ್ರೆ ನಾವೀಗ ಆಲ್ಮೋಸ್ಟ್ ಒಂದು 10-15 ವರ್ಷಗಳಿಂದ ಅವುಗಳ ಬಳಕೆಯನ್ನು ನಿಲ್ಲಿಸ್ಬಿಟ್ಟಿದ್ದೇವೆ ನಾವು. ಯಾಕೆ ಅಂದ್ರೆ ನಮ್ಮ ಒಂದು ಜೀವನ ಶೈಲಿ ಆತರ ಆಗಿದೆ. ಸಾಧ್ಯವಾದಷ್ಟು ಅತಿ ಬೇಗದಲ್ಲಿ ನಾವು ಏನಾಗುತ್ತೋ ಅದನ್ನ ತಯಾರಿಸಿ ಆಹಾರವನ್ನು ಸೇವಿಸೋದು. ಯಾಕೆಂದ್ರೆ ಈಗ ಡ್ಯುಯಲ್ ರೋಲ್, ಮಹಿಳೆಯರು ಕೂಡ ಜಾಬ್ಗೆ ಹೋಗ್ತಾ ಇದ್ದಾರೆ ಪುರುಷರ ಜೊತೆಗೆ, ಅವರ ಜವಾಬ್ದಾರಿ ಜಾಸ್ತಿ ಆಗಿರೋದ್ರಿಂದ ಟೈಮ್ ಸಾಕಾಗಲ್ಲ ಅನ್ನೋ ಒಂದು ಕಾರಣದ ಮೇಲೆ ನಾವೆಲ್ಲರೂ ಆ ಒಂದು ಇದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ, ಬಿಳಿ ಅಕ್ಕಿ ಹೋಗ್ಬಿಟ್ಟಿದ್ದೇವೆ ನಾವು. ಅದರಲ್ಲಿ ಈಗ ಇದು ಕೂಡ ಒಂದು ಬಿಳಿ ರಾಗಿ ಅನ್ನುವಂಥ ಪದ ಬಹಳಷ್ಟು ನಮ್ಮ ರೈತರಿಗೇನೆ ಪಾಪ ಗೊತ್ತಿಲ್ಲ. ಆಮೇಲೆ ಬೆಳೆಯೋದು ಕೂಡ ಈಗೀಗ ಇತ್ತೀಚೆಗೆ ನಮ್ಮ ಹೋದ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಒಂದು ಫೀಲ್ಡ್ ಡೇ ಮಾಡಿದ್ರು ಇದನ್ನ. ಯಾಕೆ ಅಂದ್ರೆ ಕ್ಷೇತ್ರೋತ್ಸವ ತರ ಮಾಡಿದ್ರು, ಜನಗಳಿಗೆ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಬರಲಿ. ಈ ಒಂದು ಬಿಳಿ ರಾಗಿ ಅಂದ್ರೆ ಏನು, ಇದು ಹೇಗಿರುತ್ತೆ, ಹೇಗೆ ಬೆಳಿಬೇಕು, ಎಲ್ಲಿ ಬೆಳಿಬಹುದು, ಎಂತ ಹವಾಮಾನದಲ್ಲಿ ಬೆಳಿಬಹುದು, ಯಾವ್ಯಾವ ವೆರೈಟೀಸ್ನಲ್ಲಿ ಇಲ್ಲಿ ಬೆಳಿಬಹುದು ಅನ್ನೋಂಥದ್ರ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡ್ಲಿ ಅಂತೇಳಿ ಸಹ ಇದನ್ನ ಒಂದು ಫೀಲ್ಡ್ ಡೇ ತರ ಮಾಡಿದ್ರು ಸರ್. ಈ ಬಿಳಿ ರಾಗಿ ಅನ್ನುವಂಥದ್ದು ಇದು ಒಂದು ಸಹ ಸಿರಿಧಾನ್ಯವೇ. ರಾಗಿ ಅನ್ನುವಂಥದ್ದು ಏಕೆಂದ್ರೆ ಅದು ತೃಣಧಾನ್ಯಗಳು ಅಂತ ಹೇಳ್ತೀವಿ, ಚಿಕ್ಕ ಕಾಳುಗಳು ಅದು. ಅದು ಕೂಡ ಬಿಳಿ ರಾಗಿ ಅನ್ನುವಂಥದ್ದು ಒಂದು ಸಿರಿಧಾನ್ಯವೇ. ಅದು ಯಾವ ತರ ಇರುತ್ತೆ ಅಂದ್ರೆ ಸ್ವಲ್ಪ ಬಿಳಿ ರಾಗಿ ಅಂದ ಕೂಡಲೇ ಅದು ಪೂರ್ತಿ ಬಿಳಿಯಾಗಿ ಇರೋದಿಲ್ಲ ಸರ್ ಕಲರ್, ಅದು ಬಣ್ಣ ಸ್ವಲ್ಪ ಹಳದಿ ಬಣ್ಣಕ್ಕೆ ಇರುತ್ತೆ ಅದು ಬಿಳಿ ರಾಗಿ ಅನ್ನುವಂಥದ್ದು. ಗಾತ್ರದಲ್ಲಿ ಕೂಡ ಅದು ಕೂಡ ಚಿಕ್ಕದೇನೆ. ಈ ಬಿಳಿ ರಾಗಿ ಅನ್ನುವಂಥದ್ದನ್ನ ಇತ್ತೀಚೆಗೆ ನಮ್ಮಲ್ಲಿ ಸಾಕಷ್ಟು ಇದನ್ನ ಬೆಳಕಿಗೆ ತರ್ತಾ ಇದ್ದಾರೆ, ರೈತರಿಗೆ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇದನ್ನ ಬೆಳೆದ್ರೆ ಏನೇನು ಅನುಕೂಲ, ಯಾಕೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿಗಳು, ಆಮೇಲೆ ನಮ್ಮಲ್ಲಿ ಕೆಲವು ವಿಜ್ಞಾನಿಗಳು ಇದನ್ನ ವೆರೈಟಿ ಕೂಡ ಇದನ್ನ ಟೆಸ್ಟ್ ಮಾಡಿ ಇದರಲ್ಲಿ ಈ ನಮ್ಮ ಭಾಗದಲ್ಲೂ ಕೂಡ ಬೆಳಿಬಹುದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ಸರ್. ಸಿರಿಧಾನ್ಯ ಅಂತ ಹೇಳಿದ್ರೆ ಬಿಳಿ ರಾಗಿ ಅಂದ್ರೆ ಈ ಒಂದು ಬಿಳಿ ರಾಗಿಯಲ್ಲಿ ಇರುವ ಒಂದು ಪೋಷಕಾಂಶಗಳ ಬಗ್ಗೆ ಹೇಳಿ ಮೇಡಮ್. ಸರ್, ಈಗ ನಾವು ಮುಖ್ಯವಾಗಿ ಯಾವುದೇ ಒಂದು ವೆರೈಟಿಯನ್ನ, ನಾವು ಒಂದು ತಳಿಯನ್ನ ಇದನ್ನ ಬೆಳೆಯಿರಿ ಅಂತ ಹೇಳುವಾಗ ಅದ್ರ ಪೋಷಕಾಂಶದ ಆಧಾರದ ಮೇಲೆ, ಹವಾಮಾನದ ಆಧಾರದ ಮೇಲೆ, ಆಮೇಲೆ ರೈತರಿಗೆ ಸಾಕಷ್ಟು ಕಡಿಮೆ ಖರ್ಚಲ್ಲಿ ಆಗುತ್ತಾ, ಇದು ಆ ಮೂರು ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ರೈತರಿಗೆ ಅದನ್ನ ನಾವು ಗಮನಕ್ಕೆ ತರ್ತೇವೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಬಿಳಿ ರಾಗಿ ನೋಡಿ ಸರ್, ಕಪ್ಪು ರಾಗಿಗಿಂತಲೂ ಸಹ ಇದರಲ್ಲಿ ಪೋಷಕಾಂಶಗಳ ಒಂದು ಅಂಶಗಳು ಜಾಸ್ತಿ ಇದೆ. ಹೇಗೆ ಅಂತಂದ್ರೆ, ಇದರಲ್ಲಿ ಪ್ರೋಟೀನ್ ಅಂಶ 12.3% ಇದೆ. ಆಮೇಲೆ ಐರನ್ನು, ನಾವು ಐರನ್ ತಗೊಂಡಾಗ 100 ಗ್ರಾಮ್ಗೆ ಇದರಲ್ಲಿ 12 μg ಕಬ್ಬಿಣದ ಅಂಶ ಇದೆ. ಹಾಗೂ ಮತ್ತೆ ಇದರಲ್ಲಿ ನಾವು 2 γ್ರಾಂನಷ್ಟು ಒಂದು ಟ್ಯಾನಿನ್ ಅನ್ನೋ ಒಂದು ಅಂಶ ಇದೆ. ಈ ಟ್ಯಾನಿನ್ ಅನ್ನೋ ಅಂತ ಅಂಶ ಏನು ಅಂದ್ರೆ, ಇದು ಎಲ್ಲಾ ಒಂದು ಫುಡ್ ಪ್ಲಾಂಟ್ ಒರಿಜಿನೇಟೆಡ್ ಅಂದ್ರೆ ಸಸ್ಯಾಧಾರಿತ ಆಹಾರ ಪದಾರ್ಥಗಳಲ್ಲಿ ಇದು ಕಂಡು ಬರುತ್ತೆ ಸರ್. ಆದ್ರೆ ಕೆಲವುದ್ರಲ್ಲಿ, ಕೆಲವು ಪ್ರಾಂಟ್ಸ್ಗಳಲ್ಲಿ, ಕೆಲವು ಒಂದು ಉತ್ಪನ್ನಗಳಲ್ಲಿ ಕಡಿಮೆ ಪರ್ಸೆಂಟೇಜ್ ಇರುತ್ತೆ, ಕೆಲವುದ್ರಲ್ಲಿ ಜಾಸ್ತಿ ಇರುತ್ತೆ. ಈ ಬಿಳಿ ರಾಗಿಯಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಅಂದ್ರೆ ಒಂದು ಒಳ್ಳೆ ಒಂದು ಅಂಶ ಏನು ಅಂದ್ರೆ, ಆ ಟ್ಯಾನಿನ್ ಅಂಶ ಕೂಡ ಕಡಿಮೆ ಇದೆ. ಈ ಟ್ಯಾನಿನ್ ಅಂಶ ಅತಿಯಾಗಿದ್ದಾಗ ನಮಗೆ ಜೀರ್ಣಕಾರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಂತ ಒಂದು ಅಂಶನೂ ಸಹ ಕಮ್ಮಿ ಇದೆ ಇದರಲ್ಲಿ. ನಾವು ಕ್ಯಾಲ್ಸಿಯಂ ತಗೊಂಡಾಗ, ಮತ್ತೆ ಕಬ್ಬಿಣದ ಅಂಶ ತಗೊಂಡಾಗ, ಮತ್ತೆ ನಾವು ಫೈಬರ್ ಅಂಶ ತಗೊಂಡಾಗ, ಆ ಒಂದು ನಾವು ಏನ್ ಬೇರೆ ನಾವು ಇತ್ತೀಚಿನ ದಿನದವರೆಗೂ ಸಹ ನಾವೇನು ಉಪಯೋಗಿಸ್ತಾ ಇದೀವಲ್ವ ರಾಗಿ, ಆ ಒಂದು ಕಪ್ಪು ರಾಗಿ ಇದೆಯಲ್ಲ, ಅದಕ್ಕಿಂತಲೂ ಸಹ ಇದರಲ್ಲಿ ಚೆನ್ನಾಗಿದೆ ಪೋಷಕಾಂಶಗಳು. ಅಧಿಕವಾಗಿದ್ದಾವೆ ಕೆಂಪು ರಾಗಿಯಲ್ಲಿ. ಅಂತ ಏನ್ ಕರಿ ರಾಗಿ ಅಂತ ಹೇಳಿದ್ರ, ಅದರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳ್ತಾರೆ. ಹೌದು ಸರ್, ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ. ಆದ್ರೆ ಒಂದು ಡಯಟರಿ ಫೈಬರ್ ಅಂತ ಏನ್ ಹೇಳ್ತೀವಿ ನಾವು, ನಾರಿನ ಅಂಶ ಕೂಡ ಚೆನ್ನಾಗಿ ಇರುತ್ತೆ ಎಲ್ಲದರಲ್ಲೂ. ಬಟ್ ನಮಗೆ ಮನುಷ್ಯರಿಗೆ ತುಂಬಾ ಮುಖ್ಯವಾಗಿ ನಾವು ಯಾವ್ದನ್ನ, ನಾವೀಗ ಫಾರ್ ಎಕ್ಸಾಂಪಲ್ ಮಿಲ್ಕ್ ಅನ್ನ ಪ್ರೋಟೀನ್ ಜಾಸ್ತಿ ಇದೆ ಅಂತ ಹೇಳ್ತೀವಿ ಹಾಲಿನಲ್ಲಿ. ಯಾವಾಗ ಎಲ್ಲಾ ಅಂಶಗಳು ಅದರಲ್ಲಿ, ಬೇರೆ ವಿಟಮಿನ್ ಎ ಇರುತ್ತೆ, ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಎಲ್ಲ ಇದ್ರೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಯಾವ್ದಿರುತ್ತೋ ಅದನ್ನ ಅದರ ಸೋರ್ಸ್, ಅದರ ಮೂಲ ಅಂತ ಹೇಳ್ತೀವಿ ಸರ್. ಹಂಗ ನೋಡಿದಾಗ ರಾಗಿಯಲ್ಲಿ ನಮಗೆ ಕ್ಯಾಲ್ಸಿಯಂ ಮತ್ತೆ ಐರನ್ ಇದರಲ್ಲಿ ಜಾಸ್ತಿ ಇದೆ ಬೇರೆ ಕಪ್ಪು ರಾಗಿಗಿಂತ. ನಾವು ಬಿಳಿ ರಾಗಿಗೆ ಹೋಲಿಸಿದಾಗ ನಮಗೆ ಕ್ಯಾಲ್ಸಿಯಂ ಮತ್ತೆ ಐರನ್ ಅಂಶ ಇದರಲ್ಲಿ ಅಧಿಕವಾಗಿ ಸಿಗುತ್ತೆ. ಅಂದ್ರೆ ಬಿಳಿ ರಾಗಿಯನ್ನ ನಾವು ಬಳಸಬೇಕಂತಂದ್ರೆ ಯಾವ ರೀತಿ ಬಳಸಬಹುದು ಪ್ರತಿನಿತ್ಯ ಊಟದಲ್ಲಿ ಆಗಿರ್ಬೋದು, ಇದರ ಬಗ್ಗೆ ಹೇಳಿ ಸರ್. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಅಡಿಗೆ ಬಲ್ಲವರಿಗೂ ರೋಗ ಇಲ್ಲ. ಯಾಕೆಂದ್ರೆ ನಮಗೆ ಎಲ್ಲಾವುದು ಇರುತ್ತೆ, ಆದ್ರೆ ನಮಗೆ ಹೆಣ್ಣು ಮಕ್ಕಳಿಗೆ ಅಡಿಗೆ ಮಾಡೋ ರೀತಿ ಅದೊಂದು ಆರ್ಟ್ ಅಂತ ಹೇಳ್ತಾರೆ, ಅದೊಂದು ಕಲೆ ಅಡಿಗೆ ಮಾಡುವಂಥದ್ದು. ನಮ್ಗೆ ಅದನ್ನ ಮಾಡಕ್ ಬರಲಿಲ್ಲ ಅಂದಾಗ, ಈಗ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಾಕಷ್ಟು ಮಹಿಳೆಯರು ತರಬೇತಿಗೆ ಬರ್ತಾ ಇರ್ತಾರೆ. ನಾವು ಅವ್ರಿಗೆ ಬಂದವ್ರಿಗೆಲ್ಲರಿಗೂ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧನೆ ಇರ್ಬೋದು, ಸಿರಿಧಾನ್ಯಗಳನ್ನ ಅಡಿಗೆಯಲ್ಲಿ ಬಳಸುವಂತ ರೀತಿ ಇರ್ಬೋದು, ನಾನು ಯಾವಾಗ್ಲೂ ಬಹಳ ಹೇಳ್ತಾ ಇರ್ತೇನೆ. ಅವರು ಒಂದೇ ಪ್ರಶ್ನೆ ಅವ್ರದ್ದು, ಮೇಡಮ್ ಅನ್ನ ಮಾಡಿದಾಗ ಅದು ಸರಿಯಾಗಿ ಬೆಂದಿರಲ್ಲ, ಅದು ಇನ್ನು ಗಟ್ಟಿ ಗಟ್ಟಿ ಇರುತ್ತೆ, ಒಂದು ಯಾಕೆ ಆ ರೀತಿ ಅನ್ನ ಮಾಡಿದಾಗ ಆಗುತ್ತೆ ಅಂತಂದ್ರೆ, ಅದರಲ್ಲಿ ಅತಿಯಾದ ನಾರಿನಂಶ ಇದೆ. ಆ ನಾರಿನಂಶ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನಾರು ನೆನಿಬೇಕು ಅಂದಾಗ ನೆನೆ ಹಾಕ್ಬೇಕು ಸರ್. ಅದನ್ನ ನೆನೆಸಿದಾಗ ಅದಕ್ಕೆ ನಮಗೆ ಸಾಕಷ್ಟು ಮೃದುವಾಗಿ ಅನ್ನ ಆಗೋಕೆ ಸಾಧ್ಯತೆ ಇರುತ್ತೆ. ನಾವೇನ್ ಮಾಡ್ತೇವೆ, ಈ ಸೋನಾ ಮಸೂರಿ ರೈಸು ಅಥವಾ ಬೇರೆ ಹಕ್ಕಿಗಳನ್ನ ಇಡೋ ತರನೇ ನಾವು ಅದನ್ನ ಬೇಗ ತೊಳೆದು ಬೇಗ ಅನ್ನ ಮಾಡಬೇಕು ಅಂತ ಇಟ್ರೆ ಅದು ಅನ್ನ ಚೆನ್ನಾಗಿ ಆಗೋದಿಲ್ಲ. ನಾವು ಒಂದು 2-3 ಗಂಟೆಗಳ ಮೇಲೆ ಅದನ್ನು ನೆನೆಸಿಡಬೇಕು. ಈವನ್ ರಾತ್ರಿ ನೆನೆಸಿಟ್ರು ಸಹ ಏನು ತಪ್ಪೇನಿಲ್ಲ. ನೆನೆಸಿ ಬೆಳಗ್ಗೆ ಎದ್ದು ನಾವು ಆ ನೀರನ್ನು ಚೆಲ್ಬಿಟ್ಟು ಫ್ರೆಶ್ ಆಗಿರೋ ನೀರು ಹಾಕಿ ಅನ್ನ ಮಾಡಿದರೆ ಅನ್ನ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ವೈಟ್ ರಾಗಿನಲ್ಲಿ ಅನ್ನನೂ ಮಾಡ್ಬೋದು, ಮುದ್ದೆನೂ ಮಾಡಿದಾರಂತೆ. ವೈಟ್ ರಾಗಿನಲ್ಲಿ ಅನ್ನ ಅಂತಂದ್ರೆ ನಾವು ಅದನ್ನ ಅಕ್ಕಿ ಮಾಡಿ, ನಾವು ಕೆಲವು ಹಿಂದಿನ ಕಾಲದಲ್ಲಿ ಸಜ್ಜೆ ಅನ್ನ ಅಂತ ಮಾಡ್ತಿದ್ರು, ಆ ಸಜ್ಜೆಯಿಂದ ತಯಾರಿಸ್ತಾರ, ದಪ್ಪ ದಪ್ಪ ಅದನ್ನ ಅಕ್ಕಿ ಮಾಡಿ ಅನ್ನ ಮಾಡ್ಬೋದು, ಇಲ್ಲಾಂದ್ರೆ ಮುದ್ದೆ ಮಾಡ್ಬೋದು. ಮುದ್ದೆನಲ್ಲಿ ಕೆಲವರು ಒಂದು ಅಭಿಪ್ರಾಯ ಏನಂದ್ರೆ ಅದು ತುಂಬಾ ಜಿಗಿ ಇರಲ್ಲ ಅಂತ. ಈಗ ಜಿಗಿ ಇರಲ್ಲ ಅಂದ್ರೆ ನಾವು ಅದಕ್ಕೆ ಒಂದಷ್ಟು ಸೋಯಾಬೀನ್ ಹಾಕೋಬಹುದು, ಒಂದಷ್ಟು ಮೆಂತೆ ಹಾಕ್ಬೋದು. ಕೆಲವು ಕಡೆ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಹಾಕಿದ್ರೆ ಏನು ತಪ್ಪಿಲ್ಲ ಸರ್. ಕೆಲವು ಕಡೆ ಮೆಂತೆ ಮುದ್ದೆನೆ ಅಂತ ಮಾಡ್ತಾರೆ, ಅದು ಫೇಮಸ್ ಇದೆ ಮೆಂತೆ ಮುದ್ದೆ. ಹಂಗೆ ನಾವು ಒಂದ್ 4 ಕಾಳು ಮೆಂತೆ, ಒಂದ್ 4 ಕಾಳು ಇದನ್ನ ಸೋಯಾಬೀನ್ ಹಾಕ್ಬೋದು, ಸ್ವಲ್ಪ ಒಂದ್ 4 ಕಾಳು ಸಬ್ಬಕ್ಕಿ ಕೂಡ ಹಾಕ್ಬೋದು. ಹಾಕಿ ನಾವು ಮಿಲ್ ಮಾಡಿಸಿ ಮುದ್ದೆ ಮಾಡಿದ್ರೆ ಮುದ್ದೆ ಸಹ ಜಿಗಿಯಾಗಿ ಆಗುತ್ತೆ ಸರ್. ಆಮೇಲೆ ನಾನು ಇದನ್ನ ಒಂದು ಪ್ರಾಯೋಗಿಕವಾಗಿ ಬೇಕರಿ ಉತ್ಪನ್ನಗಳ ಮೇಲೆ ತಗೊಂಡಿದ್ದೆ ಸರ್ ಹೋದ ವರ್ಷದಲ್ಲಿ. ಆ ಪ್ರಾಯೋಗಿಕವಾಗಿ ಇದು ಚೆನ್ನಾಗಿ ಬಂದಿದೆ, ಮೂಡಿ ಬಂದಿದೆ ಉತ್ಪನ್ನಗಳು. ಬಿಳಿ ರಾಗಿ ಉತ್ಪನ್ನಗಳಲ್ಲಿ ನಾವು ಒಂದು ತಿಂಗಳ ಒಂದು ತರಬೇತಿ ಸಹ ಮಾಡಿದ್ವಿ. ಅಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ನಾವೊಂದು ಪ್ರಮಾಣ ಪತ್ರ ವಿತರಿಸುವಂತಹ ಒಂದು ತಿಂಗಳ ತರಬೇತಿಯನ್ನ ನಾವು ಮಹಿಳೆಯರಿಗೆ, ಆಸಕ್ತ ಮಹಿಳೆಯರಿಗೆ ಕೊಟ್ಟಾಗ ಆ ಮಹಿಳೆಯರ ಕೈಯಲ್ಲೇ ನಾನು ಮಾಡಿಸಿದ್ದೆ. ನಾನು ಆ ಬಿಳಿ ರಾಗಿ ಪೌಡರ್ ಅಂದ್ರೆ ಅದ್ರ ರಾಗಿಯನ್ನ ಚೆನ್ನಾಗಿ ತೊಳೆದು ಬಿಟ್ಟು ಒಣಗಿಸಿ ತುಂಬಾ ನುಣ್ಣಗೆ ನಾವು ಮಿಲ್ಲಿಗೆ ಹಾಕ್ಸ್ಬಿಟ್ಟು ಆ ಒಂದು ಹಿಟ್ಟನ್ನ, ಮೈದಾ ಹಿಟ್ಟನ್ನ ಕಡಿಮೆ ಮಾಡಿ ಈ ರಾಗಿ ಹಿಟ್ಟನ್ನ 50% ಅದನ್ನ 50% ಹಾಕಿ ನಾವು ಖಾರದ ಬಿಸ್ಕತ್ ಮಾಡಿದೀವಿ, ಮಸಾಲ ಬಿಸ್ಕಿಟ್ ಮಾಡಿದೀವಿ, ಸಿಹಿ ಬಿಸ್ಕತ್ ಮಾಡಿದೀವಿ, ಆಮೇಲೆ ನಾವು ಬೇರೆ ಕೇಕ್ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ಒಂದು ಬ್ರೆಡ್ಗೂ ಸಹ ಒಂದು ನೋಡೋಣ ಅಂತೇಳಿ ನಾವು ಬನ್ಸು ಬ್ರೆಡ್ ಅಲ್ಲೂ ಸಹ ಅದನ್ನ ನಾವು ಪ್ರಾಯೋಗಿಕವಾಗಿ ನೋಡಿದಾಗ ಎಲ್ಲಾ ಉತ್ಪನ್ನಗಳು ತುಂಬಾ ಚೆನ್ನಾಗಿ ಬಂದಿದೆ. ಸರಿ, ಏನು ನಮಗೆ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ ತಿನ್ನುವಾಗ. ಏನ್ ನಮಗೆ ಕಲರ್ ಅಲ್ಲಿ ಒಂದು ಸ್ವಲ್ಪ ಮೈದಾ ಫುಲ್ ವೈಟ್ ಆಗಿ ಕಾಣಬಹುದು. ಇದು ಸ್ವಲ್ಪ ಒಂದು ನಾವು ಯಾಕೆಂದ್ರೆ ಸಿರಿಧಾನ್ಯದ ಕೇಕ್ ಸಮೇತ ಮಾಡ್ತಾ ಇದ್ದೇವೆ, ಸಿರಿಧಾನ್ಯದ ಬಿಸ್ಕೆಟ್ ಸಮೇತ ಮಾಡ್ತಾ ಇದ್ದೇವೆ. ನಾವು ಬೇರೆ ಸಿರಿಧಾನ್ಯಗಳೆಲ್ಲ ನಾವು ಒಣೆಯ ಸಜ್ಜೆ ಆಮೇಲೆ ರಾಗಿ ಮೂರು ಮಿಕ್ಸ್ ಮಾಡಿ ಮೈದಾ ಪ್ರಮಾಣವನ್ನು ಕಮ್ಮಿ ಮಾಡೋದೇ ನಮ್ಮ ಉದ್ದೇಶವಾಗಿದ್ದು, ನಾವು ಇಂತಹ ಪದಾರ್ಥಗಳನ್ನು ತಯಾರಿಸಿದಾಗ ಯಾವ ರೀತಿ ಬಂದಿದೆಯೋ ಪ್ರಾಡಕ್ಟ್ಸ್ ಈ ಬೇಕರಿ ಉತ್ಪನ್ನಗಳಲ್ಲೂ ಸಹ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಏನು ತೊಂದರೆ ಇಲ್ಲ. ಇವನ್ ಮಹಿಳೆಯರು ಮನೆಯಲ್ಲೂ ಕೂಡ ನಮ್ಮ ಕೇಂದ್ರದಲ್ಲಿ ನಮ್ಮಿಂದ ತರಬೇತಿ ಪಡೆದು ಅವರು ಮನೆಯಲ್ಲಿ ಅನ್ನ ಮಾಡಲು ಉಪಯೋಗಿಸುವಂತಹ ಕುಕ್ಕರ್ ಅಲ್ಲೇ ಸಮೇತ ಬಿಸ್ಕೆಟ್ಗಳನ್ನ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಡ್ತೇವೆ. ಬೇಕಾದ್ರೆ ಅವರು ನಮ್ಮಲ್ಲಿ ಒಂದು ದಿನ ಎರಡು ದಿನ ತರಬೇತಿಗಳಿಗೆ ಆಸಕ್ತರು, ನಮ್ಮ ಈ ಕೊನೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ನನ್ನ ಮೊಬೈಲ್ ವಿಳಾಸ ಸಂಖ್ಯೆಯನ್ನು ತಿಳಿಸ್ತೇನೆ, ಆ ಸಂಖ್ಯೆಗೆ ಕರೆ ಮಾಡಿ ಅವರು ಬಂದು ನಮ್ಮಲ್ಲಿ ತರಬೇತಿ ಸಹ ತಗೋಬಹುದು ಸರ್. ಈಗ ಸಾಕಷ್ಟು ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳು ಇದ್ದಾವೆ. ಅಂತ ಒಂದು ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳಲ್ಲಿ ಈಗ ಸಾಕಷ್ಟು ಹಲವಾರು ಕಡೆ ನಾವು ನೋಡ್ತಾ ಇದ್ದೇವೆ. ಸಿರಿಧಾನ್ಯಗಳನ್ನ ಬೆಳೆದು ಅದರಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಸಾಕಷ್ಟು ಕಡೆ ಮಾರಾಟ ಮಾಡಿ ಒಳ್ಳೆಯ ಒಂದು ಲಾಭವನ್ನು ಗಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಬಿಳಿ ರಾಗಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತಂದ್ರೆ ಯಾವ ರೀತಿ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಮೇಡಮ್? ಸರ್, ನಮಗೆ ಮಾರಾಟ ಅಂದ ತಕ್ಷಣ ಒಂದು ವಿಚಾರ ನೆನಪು ಬರುತ್ತೆ, ಅದು ಬಹಳ ಕಷ್ಟಕರವಾದ ಕೆಲಸ. ಯಾಕೆಂದ್ರೆ ನಾವು ಇವ ನಮ್ಮಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಎಲ್ಲರೂ ಹಪ್ಪಳ ಮಾಡ್ತಾ ಇದ್ದಾರೆ, ಸಂಡಿಗೆ ಮಾಡ್ತಾ ಇದ್ದಾರೆ, ಚಟ್ನಿ ಪುಡಿ ಮಾಡ್ತಾರೆ, ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದಾರೆ, ಆಮೇಲೆ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಹಲವಾರು ಪದಾರ್ಥಗಳು ನಮ್ಮ ಜಿಲ್ಲೆಯ ಭಾಗದಲ್ಲಿ ಏನನ್ನ ಇಷ್ಟಪಡ್ತಾರೆ ಜನ, ಯಾವುದು ರೂಢಿಗತವಾಗಿದೆ ಅಂತ ಎಲ್ಲಾ ಪದಾರ್ಥಗಳನ್ನು ತಯಾರಿಸ್ತಾ ಇದ್ದಾರೆ, ಅವನ್ನ ಸೇಲ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಎಲ್ಲರಿಗೂ ಒಂದೇ ಸಮನಾಗಿ ಮಾರ್ಕೆಟಿಂಗ್ ಸಿಗುತ್ತೆ ಅಂತ ನಾವು ಕಾಣಿಸ್ತಾ ಇಲ್ಲ. ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ ಒಂದು ಸ್ವಚ್ಛತೆ ಬಹಳ ಮುಖ್ಯ. ಆ ಪದಾರ್ಥಗಳನ್ನ ತಯಾರಿಸೋ ರೀತಿ, ಪ್ರಮಾಣ ಏನು ನಾವು ಮಿಕ್ಸ್ ಮಾಡ್ತೇವಲ್ಲ ಅದು ಬಹಳ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಪದಾರ್ಥ ರೇಟ್ ಆಯ್ತು ಅಂದ ತಕ್ಷಣ ಅದನ್ನ ಕಮ್ಮಿ ಹಾಕೋದು, ಆ ಪದಾರ್ಥಗಳಲ್ಲಿ ಒಂದು ನಾವೇನ್ ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಅದು ಒಡ್ತಾ ಬೀಳುತ್ತೆ ಆ ತರ ಮಾಡಿದಾಗ. ಆಮೇಲೆ ಅದನ್ನ ನಮ್ಮ ಗ್ರಾಹಕರು ಇಷ್ಟಪಡೋದಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು, ಕೆಲವೊಂದು ಈಗ ನಾವು ಬಿಸ್ಕಿಟ್ ನೋಡ್ತಾ ಇದೀವಿ, ಎಷ್ಟು ವರ್ಷಗಳಿಂದ ನೋಡ್ತಾ ಇದೀವಿ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕಾರಣ ಏನು ಅಂತಂದ್ರೆ ಅವರಲ್ಲಿ ಕ್ವಾಲಿಟಿ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆದ್ರಿಂದ ನಮ್ಮ ಮಹಿಳೆಯರು, ಸ್ವಸಹಾಯ ಸಂಘದ ಮಹಿಳೆಯರು ಯಾವುದೇ ಒಂದು ಉತ್ಪನ್ನಗಳನ್ನ ತಯಾರಿಸಿ ಅದನ್ನ ಮಾರಾಟ ಮಾಡುವಾಗ ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು, ಆ ಕನ್ಸಿಸ್ಟೆನ್ಸಿ, ಆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಒಂದೇ ರೀತಿ ಇಡಬೇಕು. ಓ, ಯಾವಾಗ ತಗೊಂಡ್ರು ಇದು ಪ್ರಾಡಕ್ಟ್ ಒಂದೇ ತರ ಇರುತ್ತೆ. ಆಮೇಲೆ ಒಂದು ಒಳ್ಳೆ ಬ್ರ್ಯಾಂಡಿಂಗು, ಲೇಬಲಿಂಗ್ ಇರಬೇಕು. ಈ ಐದು ಅಂಶಗಳು ಬಹಳ ಮುಖ್ಯ ಆಗುತ್ತೆ ನಾವು ಮಾರ್ಕೆಟಿಂಗ್ ಮಾಡುವಾಗ. ಆ ಐದು ಅಂಶಗಳನ್ನು ಗಮನಕ್ಕೆ ತಗೊಂಡಂತ ಸಂಘಗಳು ಅಥವಾ ಯಾರು ಆ ಸಂಘದ ಸದಸ್ಯರು ಇಂಥ ಮಾರಾಟವನ್ನು ಮಾಡ್ತಿದ್ದಾರೆ, ಖಂಡಿತ ಅವರು ಗೆದ್ದಿದ್ದಾರೆ ಸರ್ ಈ ಮಾರಾಟದಲ್ಲಿ. ಫಾರ್ ಎಕ್ಸಾಂಪಲ್, ನಮ್ಮ ಮಾರಿಕಣದಲ್ಲಿರ್ತಕ್ಕಂಥ ಶ್ರೀಮತಿ ಸುಮತಿಯವರು ತಿಂಗಳಿಗೆ 70,000 ಆದಾಯವನ್ನ ಒಬ್ಬ ಸ್ತ್ರೀಶಕ್ತಿ ಸಂಘದ ಸದಸ್ಯೆಯಾಗಿ ಆಕೆ ಮಾಡ್ತಾ ಇದ್ದಾಳೆ. ಈವನ್ ತಮಿಳ್ನಾಡಿಗೂ ಕೂಡ ಆಕೆ ಇದನ್ನೆಲ್ಲ ಸರಬರಾಜು ಮಾಡ್ತಾ ಇದ್ದಾಳೆ. ಯಾಕೆ, ಆನ್ಲೈನ್ನಲ್ಲಿ ಕೂಡ ಆಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ, ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಈಗ ಕಿಸಾನ್ ಸಮೃದ್ಧಿ ಅನ್ನೋ ಒಂದು ಯೋಜನೆಯಲ್ಲಿ ನಮ್ಮ ಅಟಾರಿಯವರು ಅದನ್ನು ಓಪನ್ ಮಾಡಿದ್ದಾರೆ ಈಗ ಮೊನ್ನೆಯಿಂದ. ನಾವು ಅದನ್ನೆಲ್ಲ ಪ್ರಾಡಕ್ಟ್ಸ್ ಅನ್ನು ಕಳಿಸಿದ್ದೇವೆ, ಅದು ಒಂದು ಬೇಸ್ ಅವರಿಗೆ, ಅಲ್ಲಿಂದ ಕೂಡ ಅವರು ಮಾರಾಟ ಮಾಡಬಹುದು ಅಂತೇಳಿ. ಆ ಸಿರಿಧಾನ್ಯಗಳಲ್ಲಿ ಆಕೆ ಬಹಳಷ್ಟು ಉತ್ಪನ್ನಗಳನ್ನು ಮಾಡಿ ಮಾಲ್ಟ್ ಇಂದ ಹಿಡಿದು ಎಲ್ಲಾ ಒಂದು ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡ್ತಿದ್ದಾಳೆ ಸರ್. ಸುಮತಿಯವರು, ಶ್ರೀಮತಿ ಸುಮತಿಯವರು, ಅವರು ಸಹಾಯ ಕೂಡ ತಗೋಬಹುದು ಇಂತ ಮಹಿಳೆಯರು. ಆಮೇಲೆ ಬಿಳಿ ರಾಗಿ ಉತ್ಪನ್ನ ಇದು ಯಾರಿಗೂ ಗೊತ್ತೇ ಇಲ್ಲ ಇನ್ನೂ. ನೀವು ಈ ಪ್ರಾಡಕ್ಟ್ಸ್ ನ ಬೇಕಾದ್ರೆ ನೀವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಇದರಲ್ಲಿ ನಾವು ತರಬೇತಿ ಕೊಡ್ತೀವಿ, ಆ ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ನೀವು ಕಲ್ತ್ಕೊಂಡೋಗಿ ಖಂಡಿತ ನೀವು ಕೂಡ ಮೊದಲನೇದಾಗಿ ಈ ಒಂದು ರೈತರಿಗೆ ನಾನೇನ್ ಕರೆ ಕೊಡ್ತಾ ಇದ್ದೀನಿ ಅಂದ್ರೆ, ಬಿಳಿ ರಾಗಿ ಈಗ ನಮ್ಮಲ್ಲಿ ಸಿಗ್ತಾ ಇಲ್ಲ ಮನೆ, ನಾವು ಕೂಡ ತುಂಬಾ ತೊಂದರೆಯಿಂದ ಎಲ್ಲೋ ಹುಡುಕಿ ಒಂದು ಸ್ವಲ್ಪ ತರಿಸ್ಕೊಂಡು ನಾವು ಈ ಉತ್ಪನ್ನಗಳನ್ನ ಮಾಡಿದ್ವಿ. ಆದ್ರಿಂದ ರೈತರು ಸಹ ಈ ಬಿಳಿ ರಾಗಿಯನ್ನ ಬೆಳೆದಲ್ಲಿ ಈ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಇರೋದ್ರಿಂದ ಜನಗಳಿಗೆ ನಾವು ತಿಳುವಳಿಕೆ ಕೊಟ್ಟಾಗ ಅವ್ರಿಗೆ, ರೈತರಿಗೂ ಕೂಡ ಒಳ್ಳೆ ಬೆಲೆ ಸಿಗುತ್ತೆ. ಇದರಲ್ಲಿ. ಯಾಕೆಂದ್ರೆ ರಾಗಿಯನ್ನ ಮುಂಚೆ ಯಾರು ಬಳಸ್ತಾನೆ ಇರಲಿಲ್ಲ. ಒಂದು ಕಾಲದಲ್ಲಿ ರಾಗಿ 10 ರೂಪಾಯಿ, 5 ರೂಪಾಯಿ, 4 ರೂಪಾಯಿ ಕೆಜಿ ಇದೆ. ಇವತ್ತು ರಾಗಿ 40 ರೂಪಾಯಿ, 50 ರೂಪಾಯಿ ವರೆಗೂ ಹೋಗಿದೆ, 60 ರೂಪಾಯಿ ವರೆಗೂ ಟೌನ್ಗಳಲ್ಲಿ. ಅಂಥದ್ರಲ್ಲಿ ಇದಕ್ಕೂ ಕೂಡ ಒಂದು ಒಳ್ಳೆ ಬೆಲೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ, ನಿಸ್ಸಂದೇಹವಾಗಿ ಹೇಳ್ಬೋದು. ಆದ್ರಿಂದ ರೈತರು ಕೂಡ ಇದಕ್ಕೆ ಒಂದ್ ಸ್ವಲ್ಪ ಕೈ ಹಾಕಿ ಅದನ್ನ ಬೆಳೆದ್ರೆ ಆ ಉತ್ಪನ್ನಗಳನ್ನ, ಯಾಕಂದ್ರೆ ನಮ್ಮಲ್ಲಿ ತರಬೇತಿ ಬಂದವರು ಎಲ್ಲರೂ ನಂಬರ್ ತಗೊಂಡು ಹೋದ್ರು, ಮೇಡಮ್ ಎಲ್ಲಿ ಸಿಗುತ್ತೆ ಇದು, ನಾವು ಕೂಡ ತಯಾರಿಸ್ತೀವಿ ಅಂತೇಳಿ. ಒಂದು ಕಾಲಕ್ಕೆ ಇದಕ್ಕೆ ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ. ಅದರಿಂದ ರೈತರು ಕೂಡ ಇದನ್ನ ಬೆಳೆಯೋದಕ್ಕೆ ಮುಂದೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಅಂದ್ರೆ ಈ ಬೆಳೆ ರಾಗಿಯಲ್ಲಿ ಅಂತಂದ್ರೆ ತಳಿಗಳು ಏನಾದರೂ ಇದ್ದಾವ ಮೇಡಮ್? ನಮ್ಮಲ್ಲಿ ನಾನು ಪ್ರಾಯೋಗಿಕವಾಗಿ ನಮ್ಮಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ZAHRS ವಲಯ ಕೃಷಿ ತೋಟಗಾರಿಕೆ ವಿಭಾಗದಲ್ಲಿ ನಮ್ಮಲ್ಲಿ ಒಬ್ರು ಡಾಕ್ಟರ್ ಹರೀಶ್ ಬಾಬು ಅಂತ ಇದ್ದಾರೆ. ಅವರು KMR 340 ಅವರು ಕೂಡ ಇಲ್ಲಿ ಬೆಳೆದಿರುವಂತದ್ದು KMR 340 ಅಂತೇಳಿ. ಆ ತಳಿಯನ್ನ ಇವರು ಅವ್ರಿಗೆ ಬಂದು ಕರೆ ಮಾಡಿ ಅಥವಾ ಅವರನ್ನ ಪರ್ಸನಲಿ ಬಂದು ಮೀಟ್ ಮಾಡಿ ಎಲ್ಲಿ ಬೀಜಗಳು ಸಿಗ್ತಾ ಇದೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆ, ಎಂತ ಮಣ್ಣು ಏನು ಎತ್ತ ಅಂತೇಳಿ ಅವ್ರ ಹತ್ರ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡೋಗಿ ರೈತರು ಬೆಳೀಬಹುದು. ಈ ಚಳ್ಳಕೆರೆ ಭಾಗದಲ್ಲಿ ಬೆಳೀತಾ ಇದಾರೆ, ದಾವಣಗೆರೆ ಭಾಗದಲ್ಲಿ ಬೆಳೀತಾ ಇದಾರೆ, ನಮ್ಮಲ್ಲೂ ಕೂಡ ರೈತರು ಬೆಳೀತಾ ಇದಾರೆ. ಬಟ್ ಅವ್ರಿಗೆ ಏನಂದ್ರೆ ಬೀಜಗಳು ಸಿಗ್ಬೇಕು ಸರ್ ಕರೆಕ್ಟ್ ಆಗಿ, ಆ ಬಿತ್ತನೆ ಬೀಜದ ಬಗ್ಗೆ ಅವರ ಹತ್ರ ಮಾಹಿತಿಯನ್ನು ಪಡಿಬಹುದು. ಈಗ ಬಿಳಿ ರಾಗಿಯ ಒಂದು ಬಿತ್ತನೆ ಬೀಜಗಳ ಸೀಡ್ಸ್ ಅಂತಂದ್ರೆ ಈಗ ರೈತರು ಬೆಳೆದಿರತಕ್ಕಂತ ಬೀಜಗಳನ್ನೇ ಅಲ್ಲಿ ಬಳಕೆ ಮಾಡಕ್ ಅವಕಾಶ ಇದೆಯಾ? ಖಂಡಿತ ಮಾಡಬಹುದು ಸರ್. ಈಗ ನಮ್ಮಲ್ಲಿ ಒಬ್ರು ರೈತರು ರಂಗಪ್ಪ ಅಂತೇಳಿ, ಅವರು ಚಳ್ಳಕೆರೆ ಭಾಗದ ರೈತರು. ಅವರು ಪ್ರತಿಯೊಬ್ಬ ರೈತನಿಗೆ, ಯಾರು ನಾನು ಇದನ್ನ ಪ್ರಾಯೋಗಿಕವಾಗಿ ನೋಡ್ತೇನೆ ನಮ್ಮ ಹೊಲದಲ್ಲೂ ಕೂಡ ಆಗ್ತೀನಿ ಅಂದ್ರೆ, ಒಂದೊಂದು ಕೆಜಿ ಫ್ರೀಯಾಗಿ ಬೀಜ ಕೊಟ್ಟಿದ್ದಾರೆ ಪಾಪ. ಆತ ಒಂದು 100 ರೂಪಾಯಿ ಕೆಜಿ ವರೆಗೂ ಮಾರಾಟ ಮಾಡಿದ್ದಾನೆ ಹೊರಗಡೆಯವರಿಗೆ. ಒಳ್ಳೆ ಬೆಲೆ ಇದೆ, ಯಾಕಂದ್ರೆ ನಮ್ಮಲ್ಲಿ ಸಿಗ್ತಾ ಇಲ್ಲ. ಯಾವಾಗಲೂ ಯಾವ್ದು ಡಿಮ್ಯಾಂಡ್ ಇದೆ ಅದು ಯಾವ್ದು ಸಿಗ್ತಾ ಇಲ್ಲ ಅಂತದನ್ನ ರೈತರು ಬೆಳೆದ್ರೆ ತಕ್ಷಣ ಅವರು ಅದರಲ್ಲಿ ಸ್ವಲ್ಪನಾದ್ರೂ ಹಣ ಮಾಡಬಹುದು. ಆಮೇಲೆ ನಾವು ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಅವ್ರು ಯಾವ್ದು ನೀರಿನ ವ್ಯವಸ್ಥೆ ಬೇಕಾಗಿಲ್ಲ, ಯಾವುದೇ ಒಂದು ಹವಾಮಾನಕ್ಕೆ ಅವರು ಕಾಯಬೇಕಾಗಿಲ್ಲ, ಎಲ್ಲಾ ಸಮಯದಲ್ಲೂ ಅವರು ಇದು ಮಾಡಬಹುದು. ಆಮೇಲೆ ಅದಕ್ಕೆ ತುಂಬಾ ನಾವೇನ್ ಹೇಳ್ತೀವಿ ಅದನ್ನ ವೆದರ್ ತುಂಬಾ ಕ್ರಾಪ್ ರೆಸಿಲಿಯಂಟ್ ಕ್ರಾಪ್, ಅದು ಎಲ್ಲಾ ಒಂದು ಹವಾಮಾನ ಸ್ಥಿತಿಯಲ್ಲೂ ಕೂಡ ಅದನ್ನ ಬೆಳೆಯಬಹುದು. ಆದ್ರಿಂದ ರೈತರು ಇದನ್ನ ಒಂದು ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಬಹುದು ಸರ್, ಏನು ತೊಂದರೆ ಇಲ್ಲ. ಅಂದ್ರೆ ವರ್ಷದ ಇಂತಿಷ್ಟೇ ಕಾಲದಲ್ಲಿ ಬೆಳಿಬೇಕು ಅಂತ ಏನಿಲ್ಲ, ಮಳೆಗಾಲದಲ್ಲಿ ಕೆಲವೊಂದು ಬೆಳೆಗಳನ್ನ ಬೆಳೆಯಕ್ಕೆ ಅವಕಾಶ ಇದೆ. ಅಂದ್ರೆ ಈ ಸಿರಿಧಾನ್ಯಗಳಲ್ಲಿ ಒಂದಾದ ಈ ಒಂದು ಬೆಳೆ ರಾಗಿಯನ್ನ ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಬಹುದು? ಬೆಳಿಬಹುದು ಸರ್, ಇದನ್ನ ಬೆಳಿಬಹುದು. ಅವರು ಹಿಂಗಾರಲ್ಲೂ ಮುಂಗಾರಲ್ಲೂ ಎರಡೂ ಬೆಳೆಗಳಲ್ಲೂ ಬೆಳಿಬಹುದು, ಅಥವಾ ಅವರಲ್ಲಿ ನೀರಾವರಿ ವ್ಯವಸ್ಥೆ ಇತ್ತು ಅಂದ್ರೆ ಸದಾ ಕಾಲದಲ್ಲೂ ಬೆಳಿಬಹುದು ಸರ್, ಏನು ತೊಂದರೆ ಇಲ್ಲ. ಈಗ ಸಾಕಷ್ಟು ನೀವು ಹೇಳಿದ್ರೆ ಪ್ರಾರಂಭದಲ್ಲಿ ಕಪ್ಪು ರಾಗಿಯನ್ನ ಬೆಳೆಯುವಂತ ರೈತರಿಗೆ ಹೆಚ್ಚಾಗಿ ನೀವು ಬೆಳೆ ರಾಗಿ ಬೆಳೆರಿ ಅಂತ ಯಾಕೆ ಸಲಹೆ ಕೊಡ್ತಾ ಇದ್ರಿ ಮೇಡಮ್? ಸರಿ, ಅದಕ್ಕೆ ಅಂತಂದ್ರೆ ಈಗ ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ನಾವು ಒಂದು ಪಕ್ಷಿ ನೋಟವನ್ನು ನೋಡಿದಾಗ ನಮ್ಮ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಸಾಕಷ್ಟು ಅನಿಮಿಯ ಒಂದು ಕಾಡ್ತಾ ಇದೆ. ಆಮೇಲೆ ಒಂದು ಬೆಳವಣಿಗೆ ಕುಂಠಿತ, ಆಮೇಲೆ ಸ್ಟಂಟಿಂಗು, ಮತ್ತೆ ನಾವು ವೇಸ್ಟಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಮಕ್ಕಳು ವಯಸ್ಸಿಗೆ ತಕ್ಕನಾಗಿ ಎತ್ತರವನ್ನ ಗಳಿಸದೇ ಇರೋದು, ಆ ಒಂದು ಎತ್ತರಕ್ಕೆ ತಕ್ಕನಾಗಿ ತೂಕವನ್ನು ಗಳಿಸದೇ ಇರೋದು, ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಾರಣ ನಾವು 0-6 ವರ್ಷದ ಮಕ್ಕಳಿಗೆ ಸಿಗಬೇಕಾದಂತಹ ಎಲ್ಲಾ ಪೋಷಕಾಂಶಗಳು ಸಿಕ್ಕಲ್ಲಿ ಮಾತ್ರ ಮಗು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಸರ್. ಇಲ್ಲ ಅಂದ್ರೆ ಆ ಬೆಳವಣಿಗೆ ಕುಂಠಿತ ಆಗೋದು ಸಹಜ. ಆ ಒಂದು ನಿಟ್ಟಿನಲ್ಲಿ ನೀವು ನೋಡಿದಾಗ ಇಂಥ ಒಂದು ತುಂಬಾ ಇದೇನಂದ್ರೆ ಬಹಳ ಖರ್ಚು ಮಾಡದೇ ಇರುವಂತದ್ದು, ರೈತ ಕುಟುಂಬದವರು ಅದನ್ನ ತಮ್ಮ ಉಪಯೋಗಕ್ಕೂ ಬೆಳ್ಕೋಬಹುದು, ಹೊರಗಡೆ ಮಾರಾಟ ಮಾಡಬಹುದು. ಫಸ್ಟ್ ಅವರ ಕುಟುಂಬ ಅಂತ ನೋಡಿದಾಗ ಅವ್ರ ಕುಟುಂಬದಲ್ಲಿ ಎಲ್ಲೋ ಸದೃಢ ಆಗ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಯಾವಾಗ ಒಂದು HB percentage ನಾವೇನ್ ಹೇಳ್ತೀವಿ, ಇವಾಗ 12% ಇದ್ರು ಕೂಡ ನಾವು ಅದನ್ನ 11-12% ಮೀಡಿಯಂ ಅಂತ ಹೇಳ್ತೇವೆ, ಹಿಮೋಗ್ಲೋಬಿನ್ ಪರ್ಸೆಂಟೇಜ್. ಅದು 12 ಮೇಲಿದ್ದಾಗ ಒಬ್ಬ ಹೆಣ್ಣುಮಗಳು ತಾನು ಯಾವುದೇ ಒಂದು ಸುಸ್ತು ಇಲ್ಲದೆ ಯಾವುದೇ ಕೆಲಸ ಮಾಡುವಾಗ ಆಕೆ ತುಂಬಾ ಚಟುವಟಿಕೆಯಿಂದ ಲವಲವಿಕೆಯಿಂದ ಕೆಲಸ ಮಾಡೋಕೆ ನಮಗೆ HB percentage ತುಂಬಾ ಮುಖ್ಯ ಸರ್, ಮಹಿಳೆಯರಲ್ಲಿ ಮಕ್ಕಳಲ್ಲಿ. ಹೌದಾ ಸರ್? ಆ ಒಂದು ಇದು ಎಲ್ರಿಗೂ, ಗಂಡು ಮಕ್ಕಳಿಗೂ ಬಹಳ ಅದು ಮುಖ್ಯ, ಹೆಣ್ಣು ಮಕ್ಕಳಿಗೂ ಬಹಳ ಮುಖ್ಯ. ಗಂಡು ಮಕ್ಕಳಿಗೆ 13-14 ಮೇಲೆ ಇರಬೇಕಾಗುತ್ತೆ ಸಾಮಾನ್ಯವಾಗಿ ಅವರಿಗೆ. ಆ ಒಂದು ಪರ್ಸೆಂಟೇಜ್ ಅನ್ನ ನಾವು ತರಬೇಕು ನಮ್ಮ ಕುಟುಂಬದಲ್ಲಿ ಅಂತ ಅಂದಾಗ ನಾವು ಇವನ್ನೆಲ್ಲದನ್ನು ನಾವು ಗಣನೆಗೆ ತಗೊಳ್ಳೋದು ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದನ್ನ ಬೆಳೆಯೋದು ಒಳ್ಳೇದು, ಸೂಕ್ತ ಸರ್. ಈಗ ಎಲ್ಲೋ ಒಂದ್ ಕಡೆ ಈಗ ಮನುಷ್ಯರಲ್ಲಿ ಈಗ ಹಿಮೋಗ್ಲೋಬಿನ್ ಉತ್ಪಾದನೆಗೆ ಹೆಚ್ಚು ಹೆಚ್ಚು ಒತ್ತನ್ನ ಈ ಬಿಳಿ ರಾಗಿ ಕೊಡುತ್ತೆ ಅಂತ ಹೇಳಿದ್ರ ಸೇವನೆಯಿಂದ? ಹೌದು ಸರ್. ಸರ್, ಈಗ ನಮಗೆ ಒಂದು ಬ್ಲಡ್ ನಮ್ಮ ರಕ್ತದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದಾಗ, ರಕ್ತ ಉತ್ಪತ್ತಿ ಚೆನ್ನಾಗಿ ಆಗಬೇಕು ಅಂದಾಗ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ರಕ್ತದಲ್ಲಿ ನಮಗೆ 70% ವಾಟರ್, ಅದು ನೀರು ಚೆನ್ನಾಗಿ ಕುಡಿಯಬೇಕು. ಆಮೇಲೆ ವಿಟಮಿನ್ ಸಿ ಬಹಳ ಇಂಪಾರ್ಟೆಂಟ್. ಅಂದ್ರೆ ನಮಗೆ ವಿಟಮಿನ್ ಸಿ ಏನರಲ್ಲಿ ಎಲ್ಲಾ ಹುಳಿ ಇರತಕ್ಕಂತ ಒಂದು ಹಣ್ಣುಗಳಲ್ಲಿ ನಿಂಬೆ ಹಣ್ಣು ಇರ್ಬೋದು, ಒಂದು ನಾವು ಹುಣಸೆಹಣ್ಣು ಉಪಯೋಗಿಸ್ತೇವೆ, ಕಿತ್ಲೆ ಹಣ್ಣು ಉಪಯೋಗಿಸ್ತೇವೆ, ಒಂದು ಆಮ್ಲ ನಾವೇನ್ ಹೇಳ್ತೀವಿ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಬಾರೆಕಾಯಿ, ಏನು ಹುಳಿ ಇದೆಯೋ ಅದು ಪ್ರತಿಯೊಂದರಲ್ಲೂ ನಮಗೆ ವಿಟಮಿನ್ ಸಿ ದೊರೆಯುತ್ತೆ. ನಾವೆಲ್ಲರೂ ಹೋಗಿ ನಾವು ಆರೆಂಜೇ ತಿನ್ಬೇಕು ಅಂತಲ್ಲ, ನಿಂಬೆಹಣ್ಣಲ್ಲೂ ಕೂಡ ಸಿಗುತ್ತೆ ಸರ್. ಆದರೆ ನಮ್ಮಲ್ಲಿ ಏನೇ ನಮಗೆ ಹಿತ್ಲು ಗಿಡ ಮದ್ದಲ್ಲ ಅಂತ, ನಮ್ಮಲ್ಲಿ ಮನೆಯಲ್ಲಿ ಏನಿದೆ ಅದನ್ನು ಸದ್ಬಳಕೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮಲ್ಲಿ ಈಗ ನಾವೇನು ಮಾಡ್ತೇವೆ, ಅತಿ ಹೆಚ್ಚಾಗಿ ಟೊಮೆಟೊ ಬಳಸ್ತಾ ಇದ್ದಾವೆ, ನಿಂಬೆಹಣ್ಣು ಬಳಸಲ್ಲ, ಹುಣಸೆಹಣ್ಣು ಬಳಸಲ್ಲ. ಆದ್ರಿಂದ ನಾವು ಏನು ಹುಣಸೆಹಣ್ಣಲ್ಲಿ ಸಾಕಷ್ಟು ನಮಗೆ ಒಂದು ವಿಟಮಿನ್ ಸಿ ಸಿಗುತ್ತೆ. ಈಗ ಟೊಮೆಟೊ ಬಳಕೆ ಸರಿಯಲ್ಲ ಅಂತ, ಸರಿಯಲ್ಲ ಅಂತಲ್ಲ ಸರ್, ಖಂಡಿತವಾಗ್ಲೂ ಬಳಸಬಹುದು. ಈಗ ಫಾರ್ ಎಕ್ಸಾಂಪಲ್ ಟೊಮೆಟೊ ನಮಗೆ 100 ರೂಪಾಯಿ ಕೆಜಿ ಆಗಿರುತ್ತೆ, ಹೌದಾ? ಹುಣಸೆಹಣ್ಣು ನಮ್ಮ ಮನೆಯಲ್ಲೇ ಇರುತ್ತಲ್ವಾ. ಈಗ ನಾವು 100 ರೂಪಾಯಿ ಕೊಟ್ಟು ಆ ಟೊಮೆಟೊ ತಂದು ಬಳಸಕ್ ಆಗದೆ ಇದ್ದಾಗ ನಾವು ಚಿತ್ರಾನ್ನವನ್ನ ಕೂಡ ನಾವು ಒಂದು ಹುಣಸೆಹಣ್ಣಿಂದಲೇ ತಯಾರಿಸಬಹುದು. ಸಾರಿಗೂ ಕೂಡ ಕೆಲವೊಂದು ಕುಟುಂಬಗಳನ್ನ ನಾವು ಗಮನಿಸ್ತಾ ಇರ್ತೇವೆ, ಅವ್ರು ಟೊಮೆಟೊಲ್ಲಿ ಅಡಿಗೆ ಮಾಡೋಕೆ ಇಷ್ಟನೆ ಪಡೋದಿಲ್ಲ. ಆದ್ರೆ ನಾವು ಅಷ್ಟನ್ನು ಕೊಟ್ಟು ಅದನ್ನ ತಂದು ನಾವು ಹಣ ವ್ಯಯ ಮಾಡೋದಕ್ಕಿಂತ ಟೊಮೆಟೊ ಕಡಿಮೆ ಇದ್ದಾಗ ತಿನ್ನಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಇಲ್ಲ ಅಂತ ಅದಕ್ಕೆ ವ್ಯಥೆ ಪಡೋದು ಬೇಡ. ನಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸಿದ್ರೂ ಸಹ ನಮಗೆ ಸಾಕಷ್ಟು ಅದರಲ್ಲಿ ವಿಟಮಿನ್ ಸಿ ಸಿಗುತ್ತೆ. ಆ ವಿಟಮಿನ್ ಸಿ ಮತ್ತೆ ಅದರ ಜೊತೆಗೆ ನಮಗೆ ಐರನ್ ದೊರೆತಾಗ ಕಂಪ್ಲೀಟ್ ಆಗಿ ನಮಗೆ ಒಳ್ಳೆ ರಕ್ತ ಉತ್ಪತ್ತಿ ನಮ್ಮ ದೇಹದಲ್ಲಿ ಆಗುತ್ತೆ ಸರ್. ಈಗ ಒಟ್ಟಾರೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿಕರು ಈ ಒಂದು ಬಿಳಿ ರಾಗಿಯನ್ನ ಬೆಳಿಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳ್ತೀರಾ? ಖಂಡಿತ ಸರ್, ಯಾಕೆಂದ್ರೆ ಈಗಾಗಲೇ ನಮಗೆ ಎಷ್ಟೋ ಜನ ನಮ್ಮಲ್ಲಿ ತರಬೇತಿ ತಗೊಂಡರೆ ಬಹಳಷ್ಟು ಜನ ಕೇಳಿದ್ದಾರೆ, ನಂಬರ್ ಕೊಡಿ, ನಮಗೆ ದೂರವಾಣಿ ಸಂಖ್ಯೆ ಕೊಡಿ. ಆ ಒಂದು ಒಬ್ಬ ರೈತ ಪಾಪ ಫ್ರೀ ಆಗಿ ಒಂದೊಂದು ಕೆಜಿ ಕೊಡ್ತಾ ಇದ್ದಾರೆ, ಅಂತರ ಹತ್ರ ನಾವು ತಗೋತೀವಿ. ತುಂಬಾ ಜನ ನನಗೆ ಕೆವಿಕೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ನನ್ನ ಹತ್ರ ಅವ್ರ ನಂಬರ್ ಅನ್ನ ತಗೊಂಡೋಗಿ ಅಲ್ಲಿಂದ ತಗೊಂಡ್ಬಂದಿರೋದು ಸಹ ನಡೆದಿದೆ ಸರ್, ಕೊಟ್ಟಿದ್ದಾರೆ ಅವರು. ಹಾಗೆ ಒಬ್ಬರಿಂದೊಬ್ರು ರೈತರು ಇಂಥ ಒಂದು ಒಳ್ಳೆ ಉತ್ಪನ್ನಗಳನ್ನ ಬೆಳೆಯೋಕೆ ಸಹಾಯ ಮಾಡಿದಾಗ ಖಂಡಿತವಾಗ್ಲೂ ನಾವೊಂದು ಸದೃಢ ಕುಟುಂಬ, ಸದೃಢ ಗ್ರಾಮ, ಸದೃಢ ತಾಲೂಕು, ಜಿಲ್ಲೆ, ದೇಶ ಕಟ್ಟೋದ್ರಲ್ಲಿ ಯಾವುದೇ ಒಂದು, ಯಾಕಂದ್ರೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಚೆನ್ನಾಗಿದ್ದಲ್ಲಿ ನಮ್ಮ ದೇಶ ಒಂದು ಬೆಳವಣಿಗೆ, ಒಂದು ತುಂಬಾ ನಾವು ಡೆವಲಪ್ಡ್ ಕಂಟ್ರಿ ಅಂತ ಹೇಳುವಾಗ ಒಂದು ಆರೋಗ್ಯನೂ ಸಹ ಒಂದು ಅಂಶ ಹೇಳೋಕೆ. ಆ ದೇಶದಲ್ಲಿ ಆರೋಗ್ಯವಂತರು, ಅವರ ಲೈಫ್ ಸ್ಪ್ಯಾನ್ ಹೆಂಗಿದೆ ಅವ್ರದ್ದು, ಅದನ್ನ ಹೇಳ್ತಾರೆ ಸರ್, ಅವರೇಜ್ ಲೈಫ್ ಸ್ಪ್ಯಾನ್ ಹೇಳ್ತಾರೆ. ಈಗ ಏನೋ ನಾವು ಪ್ರಸ್ತುತವಾಗಿ ನಮ್ಮ ರೈತರು ಬೆಳೀತಾ ಇದ್ದಾರೋ ರಾಗಿಯನ್ನ, ಆ ರಾಗಿಗೆ ಉತ್ತಮವಾದ ಒಂದು ಬೇಡಿಕೆ ಇದೆ, ಉತ್ತಮವಾದ ಒಂದು ಬೆಲೆನೂ ಇದೆ ಮಾರ್ಕೆಟ್ನಲ್ಲಿ. ಸಾಕಷ್ಟು ಇತ್ತೀಚೆಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಈ ಕೆಂಪು ರಾಗಿಯನ್ನ ಬೆಳೆಯುವಂತದ್ದನ್ನ ನೋಡಿದ್ವಿ. ಈಗ ಬಿಳಿ ರಾಗಿಯನ್ನ ಈಗ ಬೆಳೆದಂತ ರೈತರಿಗೆ ಮಾರಾಟ ಮಾಡಲಿಕ್ಕೆ ಒಳ್ಳೆಯ ಬೆಲೆ ಸಿಗುತ್ತಾ? ಇದ್ರ ಬಗ್ಗೆ ಸಿಗುತ್ತೆ ಸರ್ ಬೆಲೆ, ಯಾಕೆಂದ್ರೆ ಈಗ ನಮ್ಗೆ ಆ ವಸ್ತು ಎಲ್ಲೂ ಸಿಗ್ತಾ ಇಲ್ಲ, ಅದನ್ನ ಒಂದು ಅಷ್ಟು ಜನ ರೈತರು ಬೆಳೆದಿದ್ದಾರೆ. ಈಗ ನೋಡಿ, ಈಗ ಒಂದು ಬಹಳ ನಮ್ಮ ಮುಂದೆನೆ ಕಣ್ಣು ಮುಂದೆನೆ ಇರುವಂತಹ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ನಮ್ಮ ಮಿಲೆಟ್ಸ್ಗಳು, ಸಿರಿಧಾನ್ಯಗಳು. ಅದನ್ನ ಕೇಳೋರೇ ಇರಲಿಲ್ಲ ಸರ್. ಇವಾಗ ನೀವು ಒಂದು ಮಹಲ್ಗಳಿಗೆ ಹೋಗಿ, ನೀವು ಹೋಗಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಹೋಗಿ, ಅಂಗಡಿಗಳಲ್ಲಿ ಹೋಗಿ 80, 90, 100, 150 ಸಾಮೆ 200 ರೇಟ್ ಇದೆ. ಅವೆಲ್ಲವೂ ಸಹ ನಮಗೆ ಈಗ ಎಲ್ಲ 200 ರೂಪಾಯಿ ದರದವರೆಗೂ ಹೋಗುತ್ತೆ. ಒಮ್ಮೊಮ್ಮೆ ಆಯ್ತಾ ಸರ್, ಅದು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಬೆಳೆಯೋದ್ರಿಂದ ನಮಗೆ 80, 100, 120 ಸಿಗುತ್ತೆ. ನೀವು ತುಮಕೂರು, ಬೆಂಗಳೂರಿಗೆ ಹೋದ್ರೆ 250, 100 ರೂಪಾಯಿ ಕಮ್ಮಿ, ಯಾವುದೇ ಸಿರಿಧಾನ್ಯ ಸಿಗ್ತಾ ಇಲ್ಲ ಇವತ್ತು. ಅಂಥದ್ರಲ್ಲಿ ಬಿಳಿ ರಾಗಿಗೆ ಸಿಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ರೈತರು ಇದನ್ನ ಬೆಳೆದ್ರೆ ಖಂಡಿತವಾಗ್ಲೂ ಅದಕ್ಕೊಂದು ಯೋಗ್ಯವಾದ ಬೆಲೆ ಸಿಗೋದ್ರಲ್ಲಿ ಏನೇ ಒಂದು ನಿಸ್ಸಂದೇಹವಾಗಿ ನಾವು ಹೇಳಬಹುದು ಸರ್. ಈಗ ಹಿಂದಿನ ಕಾಲಕ್ಕೆ ನಾವು ಹೋದ್ರೆ ಅವತ್ತಿನ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಈ ಸಿರಿಧಾನ್ಯಗಳು ಅಂತ ತಕ್ಷಣಕ್ಕೆ ಯಾರೋ ಕೆಲವರು ಬಡವರಷ್ಟೇ ಉಪಯೋಗ ಮಾಡುವಂತದನ್ನ ಮಾತಾಡ್ತಾ ಇದ್ರೆ, ಅವಾಗ ಈಗ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತಾ ಇದ್ರೆ ಅವ್ರಿಗೇನಿಲ್ಲ ಬಿಡಪ್ಪ ಅದಕ್ಕೆ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಒಂದ್ ಕಡೆ ಬಡವರು ಅಂತದ್ರು. ಅಂದ್ರೆ ಇವತ್ತು ಬದಲಾವಣೆ ಆಗಿದೆಯಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ತೀರಿ ಮೇಡಮ್? ಖಂಡಿತ ಸರ್, ಇವತ್ತೇ ಉಲ್ಟಾಗ್ಬಿಟ್ಟಿದೆ ಅದು. ಬಡವರು ಅದನ್ನ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಶ್ರೀಮಂತರು ಅದನ್ನ. ಯಾಕೆಂದ್ರೆ ನಾವು ಸಕ್ಕರೆ ಕಾಯಿಲೆನ ಯೂಶ್ವಲಿ ನಾವೇನ್ ಹೇಳ್ತೀವಿ, ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಾ ಇದ್ರು ಅಲ್ವಾ. ಈಗ ಬಡವರಿಗೂ ಸಕ್ಕರೆ ಕಾಯಿಲೆ ಬರ್ತಾ ಇದೆ, ಶ್ರೀಮಂತರಿಗೂ ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಕಾರಣ ನಮ್ಮ ಜೀವನ ಶೈಲಿ, ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿ, ವ್ಯಾಯಾಮ ಇಲ್ಲದೆ ಇರತಕ್ಕಂಥ ಜೀವನ, ಸ್ಟ್ರೆಸ್ಫುಲ್, ತುಂಬಾ ನಮಗೆ ಯಾವಾಗ್ಲೂ ಒತ್ತಡದ ಜೀವನ. ಇವ ರೈತರು ಅನ್ಬೇಡಿ, ವರ್ಕ್ ಕೆಲ ಬೇರೆ ಕಡೆ ಹೋಗಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಅಂತ ಹೇಳ್ಬೇಡಿ, ಎಲ್ರಿಗೂ ಇವತ್ತು ಅವ್ರದೇ ಆದ ಒತ್ತಡ ಇದೆ. ಆ ಒತ್ತಡವನ್ನ ನಾವು ದೇಹದ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಾಗ ಖಂಡಿತವಾಗ್ಲೂ ನಾವೆಲ್ಲ ಇವೆಲ್ಲ ಮೆಟಬಾಲಿಕ್ ಎರರ್ಸ್ ಅಂತ ಹೇಳ್ತೇವೆ ಸರ್. ಅದು ಏನಂದ್ರೆ ಜೀರ್ಣಾಂಗಗಳಲ್ಲಿ ತೊಂದರೆ ಆಗಿ ನಮಗೆ ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಆಮೇಲೆ ನೀವು ಥೈರಾಯ್ಡ್, ಈಗ ತುಂಬಾ ಕಾಮನ್ ಆಗಿ ಈ ಮೂರನ್ನ ನಾವು ಎಲ್ಲಾ ಗ್ರಾಮಗಳಲ್ಲೂ ಸಹ, ರೈತ ಕುಟುಂಬಗಳಲ್ಲೂ ಸಹ ನೋಡ್ತಾ ಇದ್ದೇವೆ. ಆದ್ರಿಂದ ಇದನ್ನ ನಾವು ಆ ರಾಗಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬಳಸ್ತಾ ಇದ್ರು, ರಾಗಿ ಇರ್ಬೋದು ಸಿರಿಧಾನ್ಯಗಳಿರ್ಬೋದು, ಅದೇ ರೀತಿ ಮುಂದೂ ಸಹ ನಾವು ಬಳಸ್ಕೊಂಡು ಹೋದಾಗ ನಾವು ಸಕ್ಕರೆ ಕಾಯಿಲೆಯನ್ನ ಮುಂದೂಡೋದ್ರಲ್ಲಿ ನಾವು ಏನು ಅನುಮಾನ ಪಡೋದೇ ಬೇಕಾಗಿಲ್ಲ. ಮುಂದೂಡಬಹುದು, ಇರುವಂತವರು ಮ್ಯಾನೇಜ್ ಮಾಡಬಹುದು, ಅದನ್ನ ನಿರ್ವಹಣೆ ಮಾಡಬಹುದು. ಯಾಕೆಂದ್ರೆ ಒಮ್ಮೆ ಬಂದಾದ್ಮೇಲೆ ಅದು ಹೋಗೋದಿಲ್ಲ, ಅದನ್ನ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಏನಂದ್ರೆ ನಾವು ಬಿಳಿ ವಸ್ತುಗಳನ್ನ ಆದಷ್ಟು ನಮ್ಮ ಊಟದಲ್ಲಿ ಕಡಿಮೆ ಮಾಡಬೇಕು. ನಾವು ಅಕ್ಕಿ, ತುಂಬಾ ಪಾಲಿಶ್ ಆಗಿರುವಂತ ಅಕ್ಕಿಗಳು, ಸಕ್ಕರೆ, ಇವನ್ನೆಲ್ಲ ಕಡಿಮೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಅನ್ನೋದು ನನ್ನ ಒಂದು ಮಾತು ಸರ್. ಈಗ ಸಿರಿಧಾನ್ಯಗಳು ಅಂದ ತಕ್ಷಣಕ್ಕೆ ಈ ಬಿಳಿ ರಾಗಿ ಒಂದೇ ಅಲ್ಲ, ಪ್ರತಿಯೊಂದು ಸಿರಿಧಾನ್ಯಗಳನ್ನ, ಸಿರಿಧಾನ್ಯಗಳಿಗೆ ಇಷ್ಟೊಂದು ಬೇಡಿಕೆ ಇದೆ. ಅಂತದ್ರಲ್ಲೂ ಈಗ ಸಾಕಷ್ಟು ಪ್ರಮಾಣದಲ್ಲೇನು ನಮ್ಮ ರೈತರು ಸಿರಿಧಾನ್ಯಗಳನ್ನೇನು ಬೆಳೀತಾ ಇಲ್ಲ, ಕೆಲವೊಂದು ಭಾಗದಲ್ಲಿ ಅಷ್ಟೇನೆ ಬೆಳೀತಾ ಇದ್ದಾರೆ. ಈಗ ಹೆಚ್ಚು ಹೆಚ್ಚು ಇದರ ಉತ್ಪಾದನೆ ಆಗಬೇಕು ಅಂತಂದ್ರೆ ನಿಮ್ಮಂತಹ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಯಾವ ರೀತಿ ಇರಬೇಕು, ರೈತರಿಗೆ ಸಲಹೆ ಕೊಡಕ್ ಅಂತ ಹೇಳ್ತೀರಿ ಮೇಡಮ್? ಖಂಡಿತ ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ಒಂದು ವಿಭಾಗಗಳಲ್ಲೂ ಸಹ 2023 ಸಹ ಸಾಕಷ್ಟು ಇದ್ರ ಬಗ್ಗೆ ತರಬೇತಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ಜನಗಳಿಗೆ ಅರಿವು ಮೂಡಿಸಿದ್ದಾರೆ. ಇದನ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ, ಇದನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ, ಆಮೇಲೆ ನಾನು ಕೂಡ ಒಬ್ಬ ಗೃಹ ವಿಜ್ಞಾನಿಯಾಗಿ ಸಾಕಷ್ಟು ಯಾವ ಯಾವ ಅಡಿಗೆಗಳಲ್ಲಿ ಬಳಸಬಹುದು, ಯಾವ ರೀತಿ ಬಳಸಬಹುದು, ಏನೇನು ನೀವು ಪದಾರ್ಥಗಳನ್ನು ತಯಾರಿಸಬಹುದು, ಆಮೇಲೆ ಬೇರೆ ವಿಭಾಗದ ವಿಜ್ಞಾನಿಗಳು ಇದರಲ್ಲಿ ತುಂಬಾ ಇಂಪ್ರೂವ್ಡ್ ವೆರೈಟೀಸ್ ಯಾವ್ಯಾವ್ದಿದೆ, ನೀವು ಏನೇ ತೊಂದರೆಗಳಿದ್ರು ಸಹ ನಿಮ್ಮ ಒಂದು ಹೊಲದಲ್ಲಿ ಮಣ್ಣು ಚೆನ್ನಾಗಿಲ್ಲ, ನೀರಿಲ್ಲ, ಒಂದು ನಮ್ಮ ಹವಾಮಾನ ಪರಿಸ್ಥಿತಿ ಸರಿ ಇಲ್ಲ, ಅಂತ ಪರಿಸ್ಥಿತಿಯಲ್ಲೂ ಸಹ ನೀವು ಎಂತ ವೆರೈಟಿಗಳನ್ನ ಬೆಳೆದ್ರೆ ನಿಮಗೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಒಂದು ಅದು ಸಣ್ಣ ಕಾಳಾಗಿರೋದ್ರಿಂದ ಈಲ್ಡ್ ಕಡಿಮೆನೆ ಅದು. ಆದ್ರೆ ಅದರಲ್ಲೂ ಸಹ ನಮ್ಮ ವಿಜ್ಞಾನಿಗಳು ಇದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ಇಂಪ್ರೂವ್ಡ್ ವೆರೈಟೀಸ್, ಉತ್ತಮ ತಳಿಗಳನ್ನ ಯಾವ್ಯಾವನ್ನ ಬಳಸಿದ್ರೆ ನೀವು ಚೆನ್ನಾಗಿ ಬೆಳೀಬಹುದು ಅನ್ನೋದನ್ನ 23 ನಮ್ದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತಲೇ ಡಿಕ್ಲೇರ್ ಮಾಡಿದ್ರಿಂದ ಅಲ್ಲಿಂದನೂ ಸಹ ಇಲ್ಲಿಯವರೆಗೂ ಅದು ನಿಂತಿಲ್ಲ ಸರ್. ಆ ಒಂದು ಮಾಹಿತಿ ಜನಗಳಿಗೆ ತಲುಪ್ತಾನೆ ಇದೆ, ಜನಗಳಲ್ಲಿ ಅವೇರ್ನೆಸ್ ಇದೆ. ನನಗನ್ಸಿದ ಮಟ್ಟಿಗೆ ಜನಗಳು ಈಗ ಸ್ವಲ್ಪ ಅದರ ಕಡೆ ಹೋಗಿದ್ದಾರೆ, ಬಳಕೆ ಮಾಡೋದ್ರ ಬಗ್ಗೆ ಮನಸ್ಸು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಒಂದು ಬಿಳಿ ರಾಗಿ ಸಿರಿಧಾನ್ಯದ ಒಂದು ಬೆಳೆ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಿಕೊಂಡು ಅವರು ಮಾಹಿತಿ ಪಡೆದುಕೊಳ್ಬಹುದು ಅಂತ ಹೇಳ್ತೀರಾ? ಸರ್, ನನ್ನ ದೂರವಾಣಿ ಸಂಖ್ಯೆ ಹೀಗಿದೆ. ನನ್ನ ಹೆಸರು ಡಾಕ್ಟರ್ ಸರಸ್ವತಿ. 9986471244. ನನ್ನ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9986646174. ಈ ದೂರವಾಣಿಗೆ ಅವರು ಕರೆ ಮಾಡಿ ಅಲ್ಲಿ ಖುದ್ದಾಗಿಯೂ ಸಹ ಬಂದು ಭೇಟಿ ಮಾಡಿ ನಮ್ಮ ಹತ್ರ ಮಾಹಿತಿ ತಗೋಬಹುದು. ಅವರು ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ವಿಜ್ಞಾನಿಗಳ ಸಮೂಹ ಇರುತ್ತೆ. ಅವರು ಎಲ್ಲಾದ್ರ ಬಗ್ಗೆನೂ ವಿವರವಾಗಿ ಅದನ್ನು ಬೆಳೆಯೋದ್ರ ಬಗ್ಗೆ ಆಗ್ಬಹುದು ಅಥವಾ ಅದನ್ನ ಆಹಾರದಲ್ಲಿ ಅಳವಡಿಕೆ ಮಾಡೋದಕ್ಕೆ ಅದಕ್ಕೆ ಏನ್ ಬೆನಿಫಿಟ್ಸ್ ಇದೆ ಅದರಿಂದ ಉಪಯೋಗಗಳ ಬಗ್ಗೆ ಸಂಪೂರ್ಣ ಸವಿವರವಾದ ಮಾಹಿತಿಯನ್ನು ತಗೊಂಡೋಗ್ಬಹುದು ಸರ್. ಅವರು ಕೇಂದ್ರಕ್ಕೆ ಬಂದ್ರೆ ತೊಂದರೆ ಇದೆ, ತುಂಬಾ ದೂರದಲ್ಲಿದೆ ಅಂದ್ರೆ ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕಿಸಿ ಅಥವಾ ಬೇರೆ ವಿಜ್ಞಾನಿಗಳನ್ನು ಸಹ ಸಂಪರ್ಕಿಸಿ ಅವರು ಯಾವುದೇ ಮಾಹಿತಿಯನ್ನು ಒಂದು 10 AM to 5 PM ಒಳಗಡೆ ಖಂಡಿತ ತಗೋಬಹುದು ಸರ್. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಬಿಳಿ ರಾಗಿಯಲ್ಲಿ ಇರುವ ಪೋಷಕಾಂಶಗಳು ಮತ್ತು ಇದರ ಒಂದು ಬಳಕೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದೇ ಒಳ್ಳೆಯ ಪರಿಣಾಮಗಳು ಬೀರುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಸಹ ಧನ್ಯವಾದಗಳು ಸಹ. ಇದುವರೆಗೂ ಬಿಳಿ ರಾಗಿಯಲ್ಲಿರುವ ಪೋಷಕಾಂಶಗಳು ಮತ್ತು ಬಳಕೆಯಿಂದ ಆರೋಗ್ಯಕ್ಕೆ ಇರುವ ಪ್ರಯೋಜನಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜೆಎಂ ಸರಸ್ವತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ದೇವರಾಜ ಅರಸು ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರೂ ಆದ ಡಾ ಎಂ ಚಂದ್ರಪ್ಪ ಅವರ ಸುಪುತ್ರರು ಯುವ ನಾಯಕರು ದೇವರಾಜ ಅರಸು ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆದ ಶ್ರೀಯುತ ಎಂಸಿ ರಘುಚಂದನ್ ಅವರಿಗೆ ಜನ್ಮದಿನಾಚರಣೆಯ ಸಂದರ್ಭದ ಶುಭಾಶಯಗಳು. ಶುಭ ಕೋರುತ್ತಿರುವವರು ದೇವರಾಜ ಅರಸು ಶಿಕ್ಷಣ ಸಂಸ್ಥೆ ಚಿತ್ರದುರ್ಗ ಎಂಸಿ ರಘುಚಂದನ್ ಅಭಿಮಾನಿ ಬಳಗ ಹಾಗೂ ಬಂಧು ಮಿತ್ರರು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ

ಗಜಮುಖನೆ ಗರ್ಭ ಶ್ರೀಗಣನಾಥ ಹೌದೌದು ಇಲ್ಲಿಯ ವಾಹನವನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ಹೌದೌದು ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಮೂರಕ್ಕಿಳಿಯ ಬೇಕು ಮೂರಕ್ಕಿಳಿಯೋ ಮುಂಚೆ